ಭಗವದ್ ಅವತಾರ ಪುತ್ರ ಆಗಿರ್ತಕ್ಕ ಆಚಾರ್ಯ ಪುತ್ರರಲ್ಲ. ಈ ಒಂದು ಮ್ಯಾಥಮೆಟಿಕಲ್ ಆಗಿ ಇದಕ್ಕೆ ಒಂದು ಹೊಸ ಗಮನ ನಮ್ಮ ಕಳಿಸಿ ಮೊದಲಿದ್ದೆ ಒಂದು ಪೂರ್ವ ಬೆಳಕ ನೀಡಿದವರೇ ಆಚಾರ್ಯ. ಹಾಗಾದರೆ ಪುರಸ್ತಾದ ನೇತ ಪಶ್ಚಾದಂತರಸ್ತ ನೇತ ಈ ಪೂರ್ವದಿಂದ ಪಶ್ಚಿಮ ತನಕ ಕಾಲ ಉಸುಗಳ ಕಾಲ. ಆ ದೇಶ ಉಸುಗಳಿಗೆ ಅಂತ ಅಷ್ಟು ದೇಶದಲ್ಲಿ ಉಸುಗಳ ಆಧಿಪತ್ಯ ಅಷ್ಟು ಕಾಲದಲ್ಲಿ. ಆದ್ದರಿಂದ ಉಸುಗಳ ಆರಾಧನೆ ಉಸು ಖಂಡನಾಗಿರ್ತಕ್ಕಂಥದ್ದೇ ಮುಖದಲ್ಲಿ ಭಗವಂತನ ಆರಾಧನೆ ಆ ಮುಖದಲ್ಲಿ ನಡೆಯಬೇಕು. ರೌದ್ರವಾದ ಉಪಾಸನೆ ಸೂರ್ಯಾಸ್ತ ಅದು ರೌದ್ರ ಕಾಲ ಆಗುತ್ತೆ. ಹೀಗೆ ಆ ಒಂದೊಂದು ಸೂರ್ಯನ ಗತಿಯ ಮೇಲೆ ಆ ಕಾಲವನ್ನು ಕಳೆದು ಒಂದು ಪೂರ್ವದ ಮುಖವನ್ನು ಆಚಾರ ಕೊಟ್ಟು ಅದನ್ನು ನಾವು ಅದರ ಸೂರ್ಯೋದಯದಿಂದ ಸೂರ್ಯಾಸ್ತಕ್ಕಂಥದ್ದನ್ನು ನೋಡಿದೆ. ಇನ್ನು ಆಚೆಯಿಂದ ಬರತಕ್ಕಂಥ ಕಾಲದ ವಿವರಣೆ ಅದರ ಉಪಾಸನೆಯನ್ನ ಹೇಳ್ತಾರೆ ಮುಂದಿನ ಪಕ್ಷದಲ್ಲಿ. ಅದನ್ನ ನಾಳೆ ನಿಮಿಷ ನೋಡೋಣ. ಅಲ್ಲಿ ಮೊದಲು ವಿದ್ಯೆಯ ಉಪಾಸನೆಯನ್ನ ಈ ಬಾರಿ ನಾವು ಸ್ವಲ್ಪ ಕಷ್ಟದಲ್ಲಿ ಗಮನಿಸಬಹುದು. ಮೊದಲು ವಿದ್ಯೆಯ ಒಂದು ಖಂಡ ಒಂದು ಖಂಡ ಓಂ ಆಪ್ಯಾಯಂತು ಮಾಂಗಾರಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರ ಮತೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾಂ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ದೇಹಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತೇ ಶಾಂತೇ ಶಾಂತಿ. ಸೂರ್ಯೋದಯಕ್ಕಿಂತ ಒಂದು ಗಳಿಗೆ ಮೊದಲು ಯಜ್ಞ ಕಾರ್ಯ ಪ್ರಾರಂಭ ಆಗುವುದು ಮತ್ತು ಬ್ರಾಹ್ಮ ಕಾಲ ಅರ್ಧ ಕಲದಿರುತ್ತೆ. ಸೂರ್ಯ ಕಾಲ ಸೂರ್ಯನ ಸೂರ್ಯ ಕಾಣಿಸಬೇಕು, ಸೂರ್ಯನ ಬೆಳಕು ಕಾಣಿಸುತ್ತೆ. ಆವಾಗ ಸೂರ್ಯ ಕಿರಣಗಳ ನಸು ಬೆಳಕು ಕಾಣುತ್ತೆ. ಆವಾಗ ಯಜ್ಞ ಕಾರ್ಯ ಪ್ರಾರಂಭ ಮಾಡಬಹುದು. ಹಸುಗಳು ಅಗ್ನಿಮುಖದಲ್ಲಿ ಆರಾಧನೆ ಮಾಡಬಹುದು. ಅದನ್ನ ಹಸುಗಳ ವಾಸುದೇವ ನಾಮಕವಾದಂತಹ ಭಗವಂತನು ಉಪಾಸನೆ ಮಾಡಿದ್ದರ ಫಲವಾಗಿ ಹಸುಗಳಿಗೆ ಇಂತಹ ಒಂದು ಸ್ಥಿತಿ ಅರ್ಹತೆ ಅಧಿಕಾರ ಬಂತು. ಅದರ ನಂತರದ ಉಪಾಸನೆ ರುದ್ರನು ರುದ್ರನಿಗೆ ಹೇಳಿದರೆ ಅದೇ ಅಮೃತ ತದ್ರುದ್ರಾಹುಜೀವಂತಿ ಇಂದ್ರೇಣ ಮುಖೇನ. ಎರಡನೆಯ ಅಮೃತ ಅವರು ಮೊದಲು ವಿದ್ಯೆಯಲ್ಲಿ ಕಂಡುಕೊಂಡಂತಹ ಸೂರ್ಯಮಂಡಲದಲ್ಲಿ ದಕ್ಷಿಣದಲ್ಲಿ ಕಂಡಂತಹ ರೂಪ ಸಂಘರ್ಷನು ಎರಡನೇ ಅಮೃತ. ಅದನ್ನು ಉಪಾಸನೆ ಮಾಡತಕ್ಕವರು ರುದ್ರರು. ಏಕಾದಶ ರುದ್ರ ಅವರಿಗೆ ಮುಖಂಡ ಯಾರು ಅಂದ್ರೆ ಇಂದ್ರೇಣ ಮುಖೇನ. ಇಂದ್ರ ಈ ಏಕಾದಶ ರುದ್ರನಿಗೆ ನಾಯಕನಾಗಿ ಉಪದೇಶಕನಾಗಿ ಮುಂದೆ ನಿಂತು ಇವರಿಗೆ ಆ ಮೊದಲು ವಿದ್ಯೆಯನ್ನ ಉಪದೇಶಿಸುತ್ತಾನೆ. ಇಲ್ಲಿ ಇಂದ್ರ ಅಂದ್ರೆ ದೇವೇಂದ್ರ ಅಂತ ಇಟ್ಟುಕೊಂಡ್ರೆ ಇಂದ್ರ ರುದ್ರದೇವರಿಗೆ ಉಪದೇಶದಾಗುವುದು ಸಾಧ್ಯ. ಅದರಿಂದ ಇಂದ್ರ ಶಬ್ದ ಇಂದ್ರ ಅಂದ್ರೆ ಸರ್ವಸಮರ್ಥ ಅಂತ. ಭಗವಂತ ಸರ್ವಸಮರ್ಥ, ಜೀವನದಲ್ಲಿ ಸರ್ವಸಮರ್ಥ ಯಾರು? ವಾಯುದೇವ. ಅದರಿಂದ ಇಲ್ಲಿ ಇಂದ್ರ ಅಂತಂದ್ರೆ ವಾಯುದೇವರು ಅನ್ನುವಂಥದ್ರೆ ಇಂದ್ರ ಶಬ್ದವನ್ನು ಬಳಸಿದ್ರು. ಹಾಗಾಗಿ ವಾಯುದೇವರ ನೇತೃತ್ವದಲ್ಲಿ ಏಕಾದಶ ರುದ್ರನು ದಕ್ಷಿಣ ದಿಕ್ಕಿನಲ್ಲಿ ಸೂರ್ಯನ ದಕ್ಷಿಣ ಕಿರಣಗಳಲ್ಲಿ ಮತ್ತು ಸೂರ್ಯನ ಶುಕ್ಲವರ್ಣದಲ್ಲಿ ಇರತಕ್ಕಂತಹ ಸಾಕ್ಷಿ ದೇವ ಅಷ್ಟಂತೆ ಅನ್ನಬೇಕಂತೆ. ಅವರು ಉಣ್ಣುವುದಿಲ್ಲ, ಕುಡಿಯುವುದಿಲ್ಲ, ಸಾಧನೆ ಮಾಡುವಾಗ ಕುಡಿಯುವುದು ಬಿಟ್ಟು ಸಾಧನೆ ಮಾಡಿ, ಸಾಧನೆ ಮಾಡಿದ್ರೆ ಈ ಅಮೃತ ಸಿಕ್ಕಿಬಿಟ್ಟು ಉಣ್ಣುವುದು ಕುಡಿಯುವುದು ಬೇಕಾಗಿದೆ. ನವೈ ದೇವ ಅಷ್ಟಂತೆ ನಡೀಬಂತೆ, ಅವರು ಉಣ್ಣುವುದಿಲ್ಲ, ಕುಡಿಯುವುದಿಲ್ಲ. ಯಾಕಂದ್ರೆ ಏದ ದೇವ ಅಮೃತಂ ದೃಷ್ಟವಾದ ಈ ಅಮೃತ ಸ್ವರೂಪಿಯಾದ ಭಗವಂತನ ದರ್ಶನದಿಂದ ಅವರಿಗೆ ಹೊಟ್ಟೆ ತುಂಬಿ ಹೋಯಿತು. ದರ್ಶನದ ತನಕ ದರ್ಶನಕ್ಕಾಗಿ ಹಸಿದು ಕುಳಿತು ಸಾಧನೆ ಮಾಡಿದರು. ಭಗವಂತನ ದರ್ಶನ ಆದ್ಮೇಲೆ ಹಸಿವು ಹೊರಟು ಹೋಯಿತು. ಆಮೇಲೆ ಏತದೇವ ಅಮೃತ ದೃಷ್ಟವಾದ್ಯಂತಿ ಏತ ದೇವ ರೂಪಂ ಅಭಿಸರ್ಪಿಷಂತಿ ಏತಸ್ಮಾತ್ ರೂಪಾದ. ಅವರು ಇದೇ ರೂಪವನ್ನ ಕೊನೆಗೆ ಸಂಕರ್ಷಣ ರೂಪವನ್ನೇ ಉಪಾಸನೆ ಮಾಡಿ ಕೊನೆಗೆ ಭಗವಂತನನ್ನು ಸೇರ್ತಾರೆ. ಇದರ ಒಂದು ವಿಶೇಷ ಶಂಕರನ ರೂಪವನ್ನ ಇಂದ್ರನ ಮುಖದಿಂದ ರುದ್ರರು ಸೇರ್ತಾರೆ ಅನ್ನುವಾಗ ಏಕಾದಶ ರುದ್ರಗಳು ಸಂಕರ್ಷಣ ರೂಪವನ್ನು ಸೇರಿಕೊಳ್ಳುತ್ತೇವೆ. ವಾಯುಗಳು ಸೇರುವುದು ಯಾಕಂದ್ರೆ ವಾಯುಗುಪ್ತಿಯಿಂದ ಮುಕ್ತಿಯಿಲ್ಲ. ಅವರಿಗೆ ಮತ್ತೆ ಚಿತ್ರಮುಖ ರೂಪದಿಂದ ಮತ್ತೆ ಐದನೇ ಅಮೃತ ಉಪಾಸನೆ ಇಲ್ಲಿ ಇವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಏತದೇವ ರೂಪವು ಅಭಿಸರ್ಪಿಷಂತಿ ಸಂಕರ್ಷಣ ನಾಮಕನಾದ ಭಗವಂತನನ್ನೇ ಮುಗಿ ಸೇರ್ತಾರೆ. ಈ ವಸುವಿದ್ಯೆಯನ್ನು ಉಪಾಸನೆ ಮಾಡಿರ್ತಕ್ಕಂಥವರು ಇನ್ನೊಂದು ವಿಶೇಷ ಇದೆ. ರುದ್ರದೇವರಿಗೂ ಇತ್ತು, ರುದ್ರದೇವರಿಗೆ ಮತ್ತೆ ವಿಶೇಷ. ಏತದೇವರು ಬಂದರೆ ಉಳಿದ ಹತ್ತು ಮಂದಿ ಮಿತ್ರರು ಮಾತ್ರ ಏಕಾಶಿಯಿಂದ ಪ್ರಧಾನ ರುದ್ರದೇವರಿಗೂ ಕೂಡ ಸಂಕರ್ಷ ರೂಪದಲ್ಲಿ ಪ್ರವೇಶ ಇಲ್ಲ. ವಾಯುದೇವರಿಗಿಲ್ಲ, ಪ್ರಧಾನ ರುದ್ರರು ಕೂಡ ಮತ್ತೆ ಐದನೇ ಹಂತದ ಉಪಾಸನೆ ಮಾಡ್ತಾರೆ. ಸಂಕರ್ಷಣ ನಾಮಕ ಭಗವಂತ ಅವರನ್ನು ಕಾಣ್ತಾರೆ. ಋತುಪಾನದಿಂದ ಹಸಿವು ಶಿಬರದವನು ಗೊಂದಲ ಮಾಡಿಕೊಂಡ ವಿಷಯ ಸಯಾಮದಾದಿತ್ಯ ದಕ್ಷಿಣತಃ ಪುರಸ್ತಾದಿತ ಪಶ್ಚಾತ್ ಸ್ಥಗಿತ ಎಷ್ಟು ಹೊತ್ತಿಗೆ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅಸ್ತ ಹೊಂದುತ್ತಾನೋ ತ್ರಿಸ್ತಾವಧದಿಂದ ಎರಡು ಹೊತ್ತು ಎರಡು ಪಟ್ಟು ಹೊತ್ತು ಅಂದ್ರೆ ಇದು 12 ಗಂಟೆ ಆದ್ರೆ ದಕ್ಷಿಣತಃ ಉದಯಿತ ಉತ್ತರ ತೋರಿಸಬೇಕ ಅಂದ್ರೆ ಎರಡು ಪಟ್ಟು ಕಾಲ ಸೂರ್ಯ ದಕ್ಷಿಣದಲ್ಲಿ ಉದಯಿಸಿ ಉತ್ತರದಲ್ಲಿ ಅಸ್ತ ಹೊಂದುತ್ತದೆ ತ್ರಿಸ್ತಾವಧ ಅಂದ್ರೆ 24 ಆ ಸೂರ್ಯೋದಯ ಸೂರ್ಯಾಸ್ತ ಮಧ್ಯದವರೆಗೆ 24 ಇದಕ್ಕೆಲ್ಲ ಅವರು ಏನ್ ಬಂದು ಪೂರ್ವದಲ್ಲಿ ಉದಯಿಸ್ತಾರೆ ಅದು ಮೂಲವಾಗುತ್ತೆ ಅವ ಪೂರ್ವಲೋಕದಲ್ಲಿ ಇರತಕ್ಕಂಥ ಇಂದ್ರ ನಾಶ ಆಗಿರುತ್ತೆ ಆಮೇಲೆ ದಕ್ಷಿಣದಲ್ಲಿ ಪ್ರಾರಂಭ ಆಗುತ್ತೆ ಅಂದ್ರೆ ಇಂದ್ರಲೋಕ ನಾಶ ಆಗ್ಬಿಡುತ್ತೆ ದಕ್ಷಿಣ ಇದು ಎಲ್ಲರೂ ಬರದ ಅರ್ಥ ಇಂದ್ರಲೋಕ ನಾಶ ಆಗ್ಬಿಟ್ಟು ಸೂರ್ಯ ಎಲ್ಲಿ ಹೋಗಬೇಕು ತೆಕ್ಕಿನಿಂದ ಉದಯಿಸಲು ಶುರು ಮಾಡಿದ ತೆಕ್ಕಿನಿಂದ ಉದಯಿಸಿ ಉತ್ತರದಲ್ಲಿ ನೋಡೋದಕ್ಕೆ 24 ಗಂಟೆ ಹಿಡಿದಿದೆ ಆ ಲೋಕವು ನಾಶ ಅಂದ್ರೆ ಪಶ್ಚಿಮದಲ್ಲಿ ಈಗ ಮುಚ್ಚು ಹುಚ್ಚು ಮಕ್ಕಳಿಗೆ ಎಂತ ಮನಸ್ಸು ಹಾಕೊಂಡು ಕೊಟ್ಟಿದ್ದಾರೆ ಎಲ್ಲ ಭಾಷೆ ಅವರು ದಕ್ಷಿಣದಲ್ಲಿ ಉದಯಿಸಿ ಉತ್ತರದಲ್ಲಿ ಅರ್ಥ ಬರ್ತಾರೆ ಅಂದ್ರೆ ಎಷ್ಟು ದಕ್ಕಿಸ್ತಾವತ್ತು ಕ್ರಿಸ್ತಾವತ್ತು ಎರಡು ಪಟ್ಟು ಅಂದ್ರೆ ಪೂರ್ವದಿಂದ ಪಶ್ಚಿಮದಲ್ಲಿ ಉದಯಿಸಲಿಕ್ಕೆ ಎಷ್ಟು ಹೊತ್ತೋ ಅದಕ್ಕಿಂತ ಎರಡು ಪಟ್ಟು ಮತ್ತು ದಕ್ಷಿಣದಿಂದ ಉತ್ತರದಲ್ಲಿ ಇರುವುದಕ್ಕೆ ಹಿಡಿಯುತ್ತದೆ ಅಂತ ಅರ್ಥ ಬರೋದು ಏನು ಅರ್ಥ ಬರೋದು ಅಂತ ಅವರಿಗೆ ಗೊತ್ತಿಲ್ಲ ನಮಗೆ ಗೊತ್ತಾಗ ಅರ್ಥ ಬರೆದವರಿಗೆ ಅರ್ಥ ಆಗಲಿಲ್ಲ ಇಲ್ಲಿ ಇರತಕ್ಕಂಥದ್ದು ಏನಂದ್ರೆ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಅವನು ಅಸ್ತ ಮಾಡ್ತಲ್ಲ ಅದು ಕ್ರಿಸ್ತಾವಂತಂದ್ರೆ ಮುಂದಿನ ಉದಯ ಅರ್ಥವೇ ಹೇಳುವುದಕ್ಕಿಂತ ಎರಡು ಪಟ್ಟು ಅದು ಅಂದ್ರೆ ಕ್ರಿಸ್ತಾವಂತ ಎರಡು ಪಟ್ಟಲ್ಲ ಮುಂದೆ ಹೇಳುವುದು ಎರಡು ಪಟ್ಟಲ್ಲ ಹಿಂದೆ ಹೇಳಿದ್ದು ಎರಡು ಪಟ್ಟು ಇದು ಪೂರ್ವದಿಂದ ಪಶ್ಚಿಮಕ್ಕೆ ಉದಯ ಅಸ್ತಮಯ ಉಂಟಲ್ಲ ಆ 12 ಗಂಟೆ ಮತ್ತು ಮುಂದೆ ಹೇಳತಕ್ಕಂಥ ಉದಯ ಅಸ್ತಮಯದ ಕ್ರಿಸ್ತಾವಂತ ಎರಡು ಪಟ್ಟು ಅಂದ್ರೆ ಅದರ ಅರ್ಥ ಅಂತ ಮುಂದಿನದ್ದು ಎರಡು ಪಟ್ಟಲ್ಲ ಈಗ ಹೇಳಿದ್ದು ಎರಡು ಪಟ್ಟು ಹಾಗಾದ್ರೆ ಮುಂದಿನ ರೌದ್ರಕಾಲ ಇದಕ್ಕಿಂತ ಅರ್ಥ ಪಟ್ಟು ಅರ್ಥಾತ್ ಇದು 12 ಗಂಟೆ 24 ನಿಮಿಷ ಆದ್ರೆ ಅದು 6 ಗಂಟೆ 12 ನಿಮಿಷ ಕ್ರಿಸ್ತಾವಂತ ಅಂದ್ರೆ ಮುಂದೆ ಹೇಳತಕ್ಕಂಥ ಯಾವುದು ಅದು ಈಗ ಹೇಳಿದ್ದರದ್ದು ತ್ವಿಹಿ ಈಗ ಹೇಳಿದ್ದರಿಂದ ತ್ವಿಹಿ ಅಲ್ಲ ಹಿಂದೆ ಮುಂದೆ ಹೇಳುವಂತಹದ್ದು ತ್ವಿಹಿ ಎರಡು ಪಟ್ಟಾದಾಗ ಎಂತಾಗುತ್ತೋ ಅಷ್ಟು ಈಗ ಹೇಳಿ ಅಂದ್ರೆ ಎರಡು ಪಟ್ಟು ಅನ್ನೋದನ್ನು ಮುಂದಿನದ ಕನ್ವಯ ಅಲ್ಲ ಹಿಂದಿನದ ಕನ್ವಯ ಸೂರ್ಯನ ಉದಯಾಸ್ತಮಯ ಏನಿದೆ ಅದು ತ್ವಿಹಿ ಮುಂದೆ ಹೇಳದಕ್ಕಿಂತ ಎರಡು ಪಟ್ಟು ಹಾಗಾದ್ರೆ ಮುಂದೆ ಹೇಳುವುದರ ಅರ್ಧ ಪಟ್ಟು ಆಯ್ತು ಹಾಗಾದ್ರೆ ರೌದ್ರ ಕಾಲ ಎಷ್ಟಾಯ್ತು 12 ಗಂಟೆ 24 ನಿಮಿಷದ ಅರ್ಥ ಆಯ್ತು ಆದ್ರೆ 6 ಗಂಟೆ 12 ನಿಮಿಷ ರೌದ್ರ ಕಾಲ ಅರ್ಥಾತ್ ಸೂರ್ಯಾಸ್ತದಿಂದ 6 ಗಂಟೆ 12 ನಿಮಿಷ 7 ಗಂಟೆ ಸೂರ್ಯಾಸ್ತ ಅಂತ ಇಟ್ಕೊಳ್ಳಿ ಆಮೇಲೆ 6 ಗಂಟೆ 6 ಗಂಟೆ ಸೂರ್ಯಾಸ್ತ ಅಂತ ಇಟ್ಕೊಳ್ಳಿ ಆಗಿದ್ದ ಆಗುತ್ತೆ ಇದು ಆಮೇಲೆ 6 ಗಂಟೆ 24 ನಿಮಿಷ ಅಂತಂದ್ರೆ 12 ಗಂಟೆ 12 ನಿಮಿಷ ಮಧ್ಯರಾತ್ರಿ 7 ಗಂಟೆ ಸೂರ್ಯಾಸ್ತ ಆಗುತ್ತೆ 1 ಗಂಟೆ ಹೀಗಾಗುತ್ತೆ ಅಂತೂ 6 ಗಂಟೆ 12 ನಿಮಿಷಗಳ ಕಾಲ ಆ ಸೂರ್ಯಾಸ್ತ ಆದ ಮೇಲಿನ ಕಾಲ ಉಂಟಲ್ವಾ ಅದು ರೌದ್ರ ಕಾಲ ಸಾಮಾನ್ಯವಾಗಿ ಸೂರ್ಯಾಸ್ತ ಅಂದ್ರೆ ಮಧ್ಯರಾತ್ರಿ ತನಕ ಅದು ರೌದ್ರ ಕಾಲ ಅಂತ ಅದು ಶಾಸ್ತ್ರ ಪ್ರಸಿದ್ಧ ಅದು ರುದ್ರರಿಗೆ ಸಂಬಂಧಪಟ್ಟದ್ದು ರೌದ್ರ ಕಾಲ ಸರಿ ಅದು ಆವಾಗ ಸೂರ್ಯೋದಯ ಸೂರ್ಯಾಸ್ತ ಯಾವ ರೀತಿ ತಿಳಿದ ಆವಾಗ ದಕ್ಷಿಣತಃ ಉದಯದ ಉತ್ತರತಃ ಅಸ್ತಮೆಯಿಂದ ದಕ್ಷಿಣದಲ್ಲಿ ಉದಯಿಸಿ ಉತ್ತರದಲ್ಲಿ ಸೂರ್ಯ ಅಸ್ತವಾಗುವ ಕಾಲ ರೌದ್ರ ಕಾಲ ದಕ್ಷಿಣದಲ್ಲಿ ಉದಯಿಸುವುದು ಅಂತಂದ್ರೆ ಈಗ ಪಶ್ಚಿಮದ ಪಾಯಿಂಟಿನಲ್ಲಿದ್ದಾನೆ ಇಡೀ ಭೂಗೋಳದ ದೃಷ್ಟಿಯಲ್ಲಿ ನೋಡುವ ಸೂರ್ಯ ಪಶ್ಚಿಮದಲ್ಲಿದ್ದಾನೆ ಅಸ್ತ ಆದ ಆಮೇಲೆ ಅವರು ಮತ್ತೆ ಮುಂಗಡ ಪೂರ್ವಕ್ಕೆ ಬರಬೇಕಾಗಿದ್ದರೆ ಅವರು ಹೋಗುದು ಕೆಳಕ್ಕೆ ಹೋಗ್ತಾರೆ ಅಂದ್ರೆ ಮೇಲಿನಿಂದ ಕೆಳಕ್ಕೆ ಹೋಗುದು ಸ್ಟ್ರೈಟ್ ಅಲ್ಲ ಈಗ ಬೆಂಡ್ ಆಗಿ ಹೋಗ್ತಾರೆ ಅಂದ್ರೆ ಏನಾಯ್ತು ಮೇಲಿನಿಂದ ಕೆಳಕ್ಕೆ ಹೋಗುದು ಅಂದ್ರೆ ಡೈರೆಕ್ಷನ್ ಆಯ್ತು ದಕ್ಷಿಣದಿಂದ ಉತ್ತರ ಆಯ್ತು ಅದೇ ದಕ್ಷಿಣದಲ್ಲಿ ಪಶ್ಚಿಮದಿಂದ ಅವನು ಮತ್ತೆ ಉತ್ತರದ ಪಾಯಿಂಟಿಗೆ ಬಂದು ಮಧ್ಯ ರಾತ್ರಿಗೊಂದು ಸೇರತಕ್ಕಂಥ ಸಮಯ ಉಂಟಲ್ಲ ಅಂದ್ರೆ ಅವನು ಅಮೆರಿಕದಲ್ಲಿ ಉದಯಿಸುವ ಸಮಯ ಅದೇ ನಮಗೆ ಗೊತ್ತಾಗ್ತದೆ ಅದು ಅಮೆರಿಕದ ಉದಯಿಸಿ ಅವನ ಮೆಲಕ್ಕೆ ಹೋಗ್ಬೇಕು ದಕ್ಷಿಣದಲ್ಲಿ ಉದಯಿಸಿ ಉತ್ತರಕ್ಕೆ ಹೋಗುದು ಅಂತಂದ್ರೆ ಪಶ್ಚಿಮದ ಗಡ್ಡೆಡ್ಡಿನಿಂದ ಉತ್ತರಾಭಿಮುಖವಾಗಿ ಅದು ರಾತ್ರಿಯಲ್ಲಿ 6 ಗಂಟೆ ಗತಿ ಉಂಟಲ್ಲ ಅದನ್ನು ಸ್ಟ್ರೆಚ್ ಹಾಕಿದರೆ ದಕ್ಷಿಣದಿಂದ ಪೂರ್ವಾಭಿಮುಖವಾಗಿ ಉತ್ತರದ ಪಾಯಿಂಟ್ಗೆ ಬರ್ತದೆ ಅದು ಉತ್ತರಾತ್ರಿ ಅಂತಂದ್ರೆ ಸೂರ್ಯದ ಗತಿ ಅಂದ್ರೆ ಮಧ್ಯರಾತ್ರಿಯಲ್ಲಿ ನಮಗೆ ಸೂರ್ಯ ಕಾಣದೇ ಇದ್ದಾಗ ಬೇರೆ ಭೂಗೋಳವನ್ನು ಗೋಳಾರ್ಥದಲ್ಲಿ ಹೇಗೆ ಸೂರ್ಯನ ಗತಿ ಇದೆ ಅದು ನಮ್ಮ ಲೆಕ್ಕದಲ್ಲಿ ಹೇಗಾಗುತ್ತೆ ದಕ್ಷಿಣದಿಂದ ಉತ್ತರಾಭಿಮುಖವಾಗಿದೆ ಅದನ್ನೇ ದಕ್ಷಿಣದಲ್ಲಿ ಉದಯಿಸಿ ಉತ್ತರದಲ್ಲಿ ಬ್ಯೂಟಿಫುಲ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಹಾಗೆ ಬಂದಂತೆ ಎಷ್ಟು ಮಧ್ಯರಾತ್ರಿ ಆಗಿ 6 ಗಂಟೆ 12 ನಿಮಿಷ ಅಲ್ಲಿಗೆ ಅಂದ್ರೆ ಹಿಂದಿನ ಅರ್ಥಾಂಶ ಇದು ನಾವು ಭೂಮಧ್ಯರೇಖೆ ಹಾಗೆ ಇಡೀ ಸೂರ್ಯನ ಗತಿಗೆ ಒಂದು ಮಧ್ಯರೇಖೆ ಎರಡನೇ ಅದರ ಒಂದು ಭಾಗ ಆಯ್ತು ಮತ್ತೆ ಅದನ್ನು ಮತ್ತೆ ಎರಡನೇ ಭಾಗ ಮಾಡಿದೆ ಅದು ಅಷ್ಟಾಯ್ತು 1/4 ಆಫ್ ದ ಸರ್ಕಲ್ ಅದು ಮುಕ್ಕಾಲು ನಿಮಿಷ ಆಯ್ತು ಸೂರ್ಯನ ಗತಿ ಆ 1/4 ಆಗಿದೆ 6 ಗಂಟೆ 12 ನಿಮಿಷ ಅಂದ್ರೆ ಸಾಯಂಕಾಲದಿಂದ ಸೂರ್ಯಾಸ್ತದಿಂದ ಮಧ್ಯರಾತ್ರಿಯ ತನಕ ಇನ್ನೊಂದು ಗೋಳಾರ್ಥದಲ್ಲಿ ಸೂರ್ಯ ಸಂಚರಿಸಿದ ಮಧ್ಯರಾತ್ರಿ ಆಯ್ತು ನಮಗೆ ಅವರಿಗೆ ಸೂರ್ಯ ಮೇಲೆ ಬರ್ತಾ ಇದ್ದಾನೆ ಬೆಳಗಾಯಿನಷ್ಟೇ ಅಮೆರಿಕಾದವರಿಗೆ ಅದು ಯಾವ ಕಾಲ ಅವರೇ ಮಸುಕಾರ. ಅಮೆರಿಕ ನಮಗೆ ಹೊಸ ಕಾಲ ಆದಾಗ ನಮ್ಮ ಮುದ್ರ ಕಾಲ. ಸರಿ, ಅಲ್ಲಿ ಮಧ್ಯರಾತ್ರಿ ಆಯ್ತು, 12 ಗಂಟೆ 12 ನಿಮಿಷ ಆಯ್ತು. ಆಮೇಲೆ ಅದರ ನಂತರ ಮೂರನೇ ಅಂದರೆ ಅದರಲ್ಲಿ ಕ್ರಿಸ್ತಾವತ್ ದಕ್ಷಿಣತಃ ಉದಯಿತ ಉತ್ತರತಃ ಅಸ್ತಮಿತ ಉತ್ತರಾಣಮೇವ ತಾವದಾಧಿಪತ್ಯ ಸ್ವರಾಜ್ಯ. ಅದು ಉತ್ತರಾಣಮೇವ ತಾವದಾಧಿಪತ್ಯ, ಅದು ಉತ್ತರಾಧಿಪತ್ಯಕ್ಕೆ ಸಂಬಂಧಪಟ್ಟ ಉತ್ತರ ಕಾಲ. ಅಲ್ಲಿ ಉತ್ತರ ಕನ್ನಡದಲ್ಲಿರತಕ್ಕಂಥ ಸ್ವರಾಜ್ಯ ಪರ್ಯಂತ, ಸ್ವರಾಜ್ಯ ಅಂದ್ರೆ ಸ್ವರಜ್ಞಾನ ಸುಖ ಹೋದ. ಆವಾಗ ಅದರಲ್ಲಿ ಭಗವಂತನ ಉಪಾಸನೆ ಮಾಡಿ ವಿಶೇಷ ಸುಖ ಪಡೆದಿರತಕ್ಕಂಥ ಕಾಲ. ಆ ಹೊತ್ತಿನಲ್ಲಿ ಅವನು ಅಂದ್ರೆ ಸೂರ್ಯನ ರಶ್ಮಿಯನ್ನು ಹೇಳಿದರು, ಸೂರ್ಯನ ಬಣ್ಣವನ್ನು ಹೇಳಿದರು, ಏನು ಸೂರ್ಯನ ಗತಿಯನ್ನು ಹೇಳಿದರು. ಆ ಹೊತ್ತಿನಲ್ಲಿ ಅಸಂಕರ್ಷ ರೂಪಿಯಾದ ಭಗವಂತನ ವಿಶೇಷ ಉಪಾಸನೆ ಮಾಡಿ ಆ ಕಾಲ. ಆದ್ದರಿಂದ ಅದು ರುದ್ರ ಕಾಲ, ಅದು ರುದ್ರ ಕಾಲ. ಆದ್ದರಿಂದಲೇ ಆ ಹೊತ್ತಿಗೆ ತಿರುಗಾಡಲಿಕ್ಕೆ ಜನರಿದ್ದಾರೆ. ಸೇರ್ತಾರೆ ಮತ್ತು ಮೋಕ್ಷದಲ್ಲಿ ಇಲ್ಲಿ ಕೂಡ ಪ್ರತಿಮ ರೂಪದ ಸಾಕ್ಷಾತ್ಕಾರದಿಂದ ಮರುತಾಮಿ ವೈಭೋ ಉತ್ವಾಸು ದೇನೈ ಮುಖೇನ ಹೊರಗು ದಳದಲ್ಲಿ ಸೇರಲಿಕ್ಕೆ ಆಗ್ತಾರೆ ಅವರು. ಪಾಸ್ಟರ್ ಹೊರಗು ದಳದಲ್ಲಿ ಸೇರ್ತಾರೆ ಅವರು, ಅವರಿಗೂ ಆ ಕಾಲದ ಸೋಮನೆಯನ್ನು ಖಂಡನಾಗ್ತಾರೆ. ಅವರು ಕೂಡ ಏಕದೇವ ಅಮೃತ ವಿಶ್ವಾಸ ಈ ಮೊದಲು ಜನಾಮದ ರೂಪವನ್ನು ತಂದು ಅವರು ಪ್ರಶ್ನೆ ಮಾಡ್ತಾರೆ. ಸಹ ಏತಸ್ಮಾತ್ ಏಕದೇವ ರೂಪವನ್ನು ಸಂಪಿಸಿ ಏತಸ್ಮಾತ್ ರೂಪದಲ್ಲಿ ಅವರು ಅನಿರುದ್ಧ ನಾಮದ ರೂಪವನ್ನು ಪೂಜಿಸಿದರು. ಆಮೇಲೆ ಅವರ ಕಾಲ ಯಾವುದು? ಕಾಲದೀಕ್ಷೆ. ಸೂರ್ಯಮಂಡಲದಲ್ಲಿ ಉತ್ತರದಲ್ಲಿ ಇರತಕ್ಕಂತಹ ಕಿರಣ ಕೊಡುಗೆಯಲ್ಲಿ ಬಣ್ಣ ಎಲ್ಲ ಕಾಲದೇಶ ಯಾವುದು? ಗತಿಯಲ್ಲಿ ಯಾವುದು? ಯಾವ ಕಾಲದಲ್ಲಿ ಸೂರ್ಯನ ಯಾವ ಗತಿಯಲ್ಲಿ ವಿಶೇಷ ಉಪಾಸನೆ ಮಾಡುತ್ತದೆ? ಸಯಾಮದ ಆದಿತ್ಯ ಪಶ್ಚಾತ್ ಪುರಸ್ಕಾರಸ್ಥಲೇಖ ಕೃಷ್ಣಾವತ ಉತ್ತರತಃ ದಕ್ಷಿಣ ಪುರಸ್ಕಾರ. ಅವನು ಪಶ್ಚಿಮದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಮುಳುಗುವುದು ಎಷ್ಟು ಕಾಲವು? ಅದು ಎರಡು ಪಟ್ಟಾಗಿದೆ. ಅದು ಎರಡು ಪಟ್ಟಾಗಿರುವ ಕಾಲ ಅದರ ಅರ್ಥ ಕಾಲ ಉತ್ತರದಲ್ಲಿ ಉದಯಿಸಿ ದಕ್ಷಿಣ.